29 ಸೆಕೆಂಡುಗಳು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿಯಲ್ಲಿ ಅಡಿಕೆ ಮತ್ತು ಪೈನಾಪಲ್ ಬೆಳೆ ಬೇಸಾಯ ಕುರಿತು ಮುಳಗೋಡ ಹೊನ್ನಾವರದ ರಮೇಶ್ ಕೆ ಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ನಮ್ಮ ಜೊತೆಯಲ್ಲಿ ರಮೇಶ್ ಗೌಡ ಅವರಿದ್ದಾರೆ. ಇವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಮುಳಗೋಡ ಗ್ರಾಮದವರು. ಅವರು ಅಡಿಕೆ ಅದರಲ್ಲಿ ಪೈನಾಪಲ್ ಅನ್ನು ಬೆಳೀತಾ ಇದ್ದಾರೆ. ಈ ಹಿಂದೆ ಅವರು ಭತ್ತವನ್ನ ಮಾಡ್ತಿದ್ದೆ, ಅಷ್ಟೊಂದು ಸರಿ ಬರಲಿಲ್ಲ, ಈಗ ಇದನ್ನ ಮಾಡ್ತಾ ಇದ್ದೀನಿ ಅಂತ. ಒಟ್ಟಾರೆ ಒಬ್ಬ ಯುವಕರಾಗಿ ರಮೇಶ್ ಗೌಡ, ಯಾವಾಗಿಂದ ಕೃಷಿಯಲ್ಲಿ ತೊಡ್ಕೊಂಡಿದ್ರು, ನೀವು ಎಷ್ಟು ವರ್ಷ ಆಯ್ತು? ನಮ್ಮ ತಂದೆಯವರಿದ್ದ ಆವಾಗಲಿಂದಾನು ಕೃಷಿಯಲ್ಲೇ ಇದ್ದವರು. ನಾನು ಈಗ ಒಂದು 2000 ಇಸ್ವಿಯಲ್ಲಿ ನಮ್ಮದು SLC ಮುಗಿದಿತ್ತು. ಅಲ್ಲಿಂದ ಗದ್ದೆ ಮಾಡ್ತಾ ಇದ್ದೆ, ತೋಟ ಮಾಡ್ತಾ ಇದ್ದೆ. ಅಲ್ಲಿ ಗದ್ದೆಯಿಂದ ನಮಗೆ ಹೆಚ್ಚಿನಾಗಿ ಇಳುವರಿ ಬರಲಿಲ್ಲ, ಅದಕ್ಕೆ ಬೇರೆ ಏನಾದರೂ ಪರ್ಯಾಯ ಬೆಳೆ ಬೆಳಬೇಕು ಅಂತ ಹೇಳ್ತಿ ಮಾಡಿದೆ. ಅದೇ ಪೈನಾಪಲ್ದು ನಮಗೆ ಮಾಹಿತಿ ಕೊಟ್ಟರು ನಮ್ಮ ಚಿಕ್ಕಪ್ಪನ ಹುಡುಗ ಕೃಷ್ಣ ಅಂತ. ಅದನ್ನೇ ನಾನು ಪೈನಾಪಲ್ ಹಾಕಿ ಬೆಳೆದೆ. ಬೆಳೆ ಚೆನ್ನಾಗಿ ಬಂತು, 2 ವರ್ಷ ಚೆನ್ನಾಗಿ ಬೆಳೆ ಬಂದಿದೆ. ಅದಕ್ಕೆ ನಾವು ಯಾವುದೇ ರೀತಿ ರಾಸಾಯನಿಕ ಇದು ಬಳಸೋದಿಲ್ಲ, ಔಷಧಿಯನ್ನು ಹಾಕೋದಿಲ್ಲ, ನ್ಯಾಚುರಲ್ ಆಗಿ ಹಣ್ಣಾಗಬೇಕು. ಕೆಲವೊಂದು ಕಡೆ ಕೇರಳ ಸೈಡ್ ಒಂದು ಪೈನಾಪಲ್ ಬರ್ತದೆ, ಹಣ್ಣಾಗಲಿಕ್ಕೆ ಅದಕ್ಕೆ ಅವರು ಔಷಧಿ ಹಾಕಿ ಎಲ್ಲ ಒಂದೇ ಸಲ ಹಣ್ಣಾಗೋಗಿ ಮಾಡ್ತಾರೆ. ನಾವು ಆ ಟೈಪ್ ಏನು ಮಾಡೋದಿಲ್ಲ, ಅದು ನ್ಯಾಚುರಲ್ ಆಗಿ ಹಣ್ಣಾಗಬೇಕು. ಅದನ್ನು ತಗೊಂಡೋಗಿ ಮಾರ್ಕೆಟ್ಗೆ ಕೊಡ್ತು, ಒಳ್ಳೆ ರೈಟು ಸಿಗ್ತದೆ ನಮಗೆ, ಅದರಿಂದ ಒಳ್ಳೆ ಇದಾಗ್ತದೆ. ಈಗ ಭತ್ತ ನಿಮಗೆ ಅಷ್ಟೊಂದು ಲಾಭದಾಯಕ ಅಲ್ಲ ಅನಿಸ್ತು, ಯಾಕೆ ಹಂಗೆ ಅನಿಸ್ತು? ಭತ್ತ ಕೆಲಸಕ್ಕೆ ಎಲ್ಲ ಜನ ಸಿಗೋದಿಲ್ಲಾಗಿದ್ರು, ಭತ್ತದ ಕೆಲಸ ಮಾಡೋರು ಕಡಿಮೆ. ಇದಾದರೆ ಪೈನಾಪಲ್ ಆದರೆ ನಾವೇ ಮಾಡ್ಬೋದು, ಹೆಣ್ಣಾಳ ಅವಶ್ಯಕತೆ ಇರುವುದಿಲ್ಲ. ಭತ್ತ ನಾಟಿ ಮಾಡಲಿಕ್ಕೆ ಹೆಣ್ಣಾಳ ಅವಶ್ಯಕತೆ ಇರ್ತದೆ, ಗದ್ದೆ ನಾಟಿ ಮಾಡಲಿಕ್ಕೆ. ಮತ್ತು ಅದಕ್ಕೆ ಇಲ್ಲದ ರೋಗ ಬರೋದು ಜಾಸ್ತಿ. ಇದಕ್ಕಾದರೆ ಒಂದು ಸಲ ಬಂದರೆ ಬಂತು, ಇಲ್ಲಾದ್ರಿಲ್ಲ, ನಡೆದು ಹೋಗ್ಬಿಡ್ತದೆ. ಇದು ಬುಡಕ್ಕೆ ಸ್ವಲ್ಪ ಔಷಧಿ ಹಾಕ್ಬಿಟ್ರೆ ಕೊಳೆ ಬರ್ದು ಇದ್ದಂಗೆ ಆಗ್ಬಿಡ್ತದೆ. ಭತ್ತಕ್ಕಂದರೆ ಎಲ್ಲ ಪ್ರಾಣಿ ಕಾಟನೂ ಜಾಸ್ತಿ ಇರ್ತದೆ, ಇದಕ್ಕಿಲ್ಲ, ಇದಕ್ಕೆ ಕಡಿಮೆ ಪ್ರಾಣಿ. ಆದರೂ ಭತ್ತಕ್ಕೆ ಹುಳನೂ ತಿಂದುಬಿಡ್ತದೆ ಅದಕ್ಕೆ ಮಳೆಗಾಲದಲ್ಲಿ ಆದದ್ದು. ಇತ್ತೀಚೆಗೆ ಹಂಗಾಗ್ತಾ ಇತ್ತು, ಮುಂಚಿಂದನು ಹಾಗೆ ಉಂಟು ಭತ್ತಕ್ಕೆಲ್ಲ. ನಮ್ಮ ಸ್ವಲ್ಪ ಗದ್ದೆ ಇದ್ದಲ್ಲಿ ಆ ಬಿಳಿ ಹುಳ ಬಿಳಿ ಕೊಳೆ ರೋಗ ಬರೋದು ಜಾಸ್ತಿ ಇತ್ತು ಅದಕ್ಕೆ, ಅದರಿಂದ ನಮ್ಗೆ ಕಷ್ಟ ಆಯಿತು, ಅದು ಬಿಟ್ಟುಬಿಟ್ಟೆ ನಾನು. ಅದೇ ಪೈನಾಪಲ್ ಆಗ್ತದೆ. ಮಳೆ ಆಶ್ರಯದೊಳಗೆ ಬೆಳೀತಿದ್ರೆ ಭತ್ತನ? ಹೌದು, ಮಳೆ ಆಶ್ರಯನೇ ಭತ್ತ ಬೆಳೆಯುವುದು. ಮಳೆ ವಿಶೇಷ ನೀರಾವರಿ ಏನಿಲ್ಲ, ವಿಶೇಷ ನೀರಾವರಿ ಏನಿಲ್ಲ, ಮಳೆ ಬಂದರೆ ಮಾತ್ರ ನಿಮ್ಗೆ ಬೆಳೆ, ಇಲ್ಲಾದರೆ ಇಲ್ಲ. ಈಗ ಭತ್ತ ಬೆಳೆಯುವಷ್ಟು ನೀರಲ್ಲಿ ನಿಲ್ತಾ ಇದೆ ಅಂದರೆ ಪೈನಾಪಲ್ ಅದಕ್ಕೆ ಪರ್ಯಾಯ ಆಗತ್ತಾ? ಆಗತ್ತೆ, ಅದಕ್ಕೆ ನೀರು ಜಾಸ್ತಿ ಇಲ್ಲಾದರೂ ಆಗುತ್ತೆ. ಬೇಸಿಗೆ ನೀರು ಜಾಸ್ತಿನೂ ಬೇಕು ಹೇಳಿಲ್ಲ, ತೋಟಕ್ಕೆ ಹಾಕೋಷ್ಟು ಅಷ್ಟು ನೀರು ಹಾಕೊಂಡು ವಾರದಲ್ಲಿ ಒಂದು ದಿವಸ ನೀರು ಹಾಕಿದ್ರೆ ಸಾಕಾಗ್ತದೆ. ಅದಕ್ಕೆ ಲಾಸ್ಟು ಕಟಾವಿಗೆ ಬರೋ ಟೈಮ್ನಲ್ಲಿ ಒಂದು 2 ತಿಂಗಳ ನೀರು ಇಲ್ಲಾದರೂ ನಡೆದು ಹೋಗ್ಬಿಡ್ತದೆ, ಅದಕ್ಕೆ ಏನೋ ಆಗೋ ತೊಂದರೆ ಬರುವುದಿಲ್ಲ. ಉಳಿದ ನೀರನ್ನು ತೋಟಕ್ಕೆ ಹಾಕೋದು. ಮಳೆಗಾಲದಲ್ಲಿ ನೀರು ಜಾಸ್ತಿ ಆದರೂ ಏನು ರೋಗ ಬರೋದು ಕಡಿಮೆ. ಹೌದಾ? ಹೌದು, ಅದು ಒಂದು ಕಡೆ ನಿಂತ್ಕೊಂಡಿದ್ರೆ ಮಾತ್ರ ಬರ್ತದೆ, ನೀರು ಬಳದೆ ಹೋಗ್ಬಿಟ್ರೆ ರೋಗ ಇಲ್ಲ. ಅದಕ್ಕೆ ಬಸಿದು ಹೋಗ್ಬೇಕು. ನಾವು ಗದ್ದಿಲ್ಲಾದ್ರೂ ಬಸಿದು ಹೋಗುವಂಗೆ ಮಾಡಿ ಇಟ್ರು, ನಾವು ನೀರು ಬಿಡಿಸಿ ಹಾಕಿಡ್ತ್ರು ಕೆಳಗೆ, ಸ್ವಲ್ಪ ಏರಿ ಮಾಡಿ ಹಾಕ್ತಾರೆ. ಅದಕ್ಕೆ ಏರಿ ಮಾಡಿ ನೆಟ್ಕೊಂಡು ಏರಿ ಮಾಡ್ತು, ಎರಡು ಸೈಡ್ ಮಣ್ಣು ಕೊಟ್ಟು ಏರಿ ಮಾಡಿ ಇಟ್ರು. ಅದಕ್ಕೆ ರೋಗ ಬರುವ ಸ್ವಲ್ಪ ಕಡಿಮೆ. ಅದು ಏರ್ ಮಡಿ ಮಾಡಬೇಕಾದ್ರೆ ಮಷಿನ್ ಇಂದ ಮಾಡಿದ್ರೆ ನಾವೇ ಮಾಡಿದ್ ಜನ ತಕೊಂಡು ಮಾಡಿದ್ದು. ಮಷಿನ್ ಇಂದ ಮಾಡಿದ್ರೆ ಇನ್ನೂ ಈಜಿನಾ ಅಥವಾ ಜನರು ಮಾಡೋದು ಒಳ್ಳೇದು? ಮಷಿನ್ ಎಲ್ಲ ಬರ್ತದೆ ಜಾತ ಆ ಟೈಪ್ ಜಾಗ ಆದ್ರೆ ಮಷಿನ್ ಅಲ್ಲಿ ಮಾಡಬಹುದು. ನೆಟ್ಟುಕೊಂಡು ಹಾಕ್ಬೇಕು, ಏರಿ ಮಾಡ್ಬೇಕು ಅದಕ್ಕೆ. ಅದು ಮೊದಲೇ ಗದ್ದಿಲಿ ನೆಟ್ಟುಕೊಂಡು ಅದು ಸ್ವಲ್ಪ ಒಂದು ಎರಡು ತಿಂಗಳು ಬಿಟ್ಟ ನಂತರ ಅದಕ್ಕೆ ಏರಿ ಮಾಡ್ಬೇಕು, ಎರಡು ಸಲ ಮಣ್ಣು ಕೊಡ್ಬೇಕು ಎರಡು ಸೈಡ್. ಆ ನಂತರ ಚಲೋ ಆಗಿ ಬರ್ತದೆ. ಮುಂಚೆನೆ ಏರಿ ಮಾಡಿ ನಾಟಿ ಮಾಡಬಾರ್ದು? ಮುಂಚೆನೆ ಏರಿ ಮಾಡಿ ನಾಟಿ ಮಾಡಬಾರ್ದು. ಅದು ಬೆಡಕ್ಕೆ ಬೇರು ಕೊಡ್ಲಿಕ್ಕೆ ಜಾಗ ಇರುವುದಿಲ್ಲ. ಮುಂಚೆ ನೆಟ್ಕೊಂಡು ಏರಿ ಮಾಡ್ಕೊಂಡು ಕೆಳಗೆ ಹಾಕದಂತರ ಗ್ರಿಪ್ ಸಿಗ್ತದೆ. ಮೊದಲೇ ನೆಟ್ಕೊಂಡು ಏರಿ ಮಾಡಿದ್ರೆ ಅದು ಬುಡ ಕಾಯಿ ಫಸಲು ಬಂದ ನಂತರ ಆಚೆ ಈಚೆ ಮರ್ಚಿ ಬೀಳುವುದಿಲ್ಲ. ಅದು ಅದು ಕೊಡುವಂತ ತಿನ್ನುವ ಭಾಗ ಏನಿದೆ ಅದು ಕೂಡ ಬೇರೆ, ಆಕ್ಚುಲಿ ಮಣ್ಣಲ್ಲಿ ಇರಬೇಕು. ಅದು ಅದು ಮಣ್ಣಲ್ಲಿ ಇರಬೇಕು ಅದಕ್ಕೆ. ಅದೇನಾದರೂ ನಾವೇನಾದರೂ ಗೊಬ್ಬರ ಗಿಬ್ಬರ ಹಾಕಿದ್ರು ಅದು ಮಣ್ಣಲ್ಲೇ ಹಾಕಿ ಮಾಡಿಬಿಡುದೇ. ಅದು ಬಿಸಿಲಿಗೆ ಬಂತಂದ್ರೆ ಅದು ಹಸಿರಾಗತ್ತೆ, ಹಣ್ಣಾಗಲ್ಲ ಅಂತ ಹಿಂಗ ವಿಶೇಷ ಕಾಳಜಿ ಏನು? ಹಂಗಾದ್ರೆ ಎಷ್ಟು ಸರಳ ಇದು, ಮತ್ತೆ ಯಾಕೆ ಸರಳ ಅನಿಸ್ತು, ಎಲ್ಲೆಲ್ಲಿಂದ ತಗೊಂಬಂದ್ರಿ, ಕಂದನ್ನ ಹೆಂಗ ಹಾಕಿದ್ರಿ ಹೇಳಿ. ಅದು ನಮ್ದು ಚಿಕ್ಕಪ್ಪನ ಹುಡುಗ ಅದು ಮಾಡಿದ ಕುಂದಾಪುರ ಒಂದು ಮಾಡಿದ್ದ ಅಲ್ಲಿ ಅವನ ಹತ್ರ ತರಿಸಿ ಇಲ್ಲ ಹಾಕಿದ್ದೆ ಒಂದು ಗಿಡಕ್ಕೆ, ಗಿಡ ತಕ ಬಂದು ಅದೇ ಎಲ್ಲ ಇದು ಮಾಡಿ ಹಾಕಿದ್ದು. ಅಲ್ಲಿಂದ ತಗೊಂಬಂದ್ರೆ ಅದು ಇವರು ನಮ್ಮ ಪಕ್ಕದ ಮನೆಯವರು ಮಾಡಿದವರು, ಅಡಿಕೆ ತೋಟದಲ್ಲಿ ಮಾಡಿದ್ರು, ಕೇಶವಗೌಡ ಮತ್ತೆ ಕೃಷ್ಣಗೌಡ ಅಂತ. ಅವರು ಅಡಿಕೆ ಗಿಡ ದೊಡ್ಡಾದ ನಂತರ ಬಿಟ್ಟು ಬಿಟ್ರು. ಅವರಿಂದ ನಾನು ಗಿಡ ತಕೊಂಡು ನೆಟ್ಟಿ ಮಾಡಿದ್ದು. ಗಿಡ ಹೆಂಗೆ ಆಯ್ಕೆ ಮಾಡುದು ಅದನ್ನ, ಅದ್ರಲ್ಲಿ ಸಸಿಯನ್ನ ಹೇಗೆ ಆಯ್ಕೆ? ಅದರಲ್ಲಿ ಒಳ್ಳೊಳ್ಳೆ ಸಸಿಯನ್ನ ಆಯ್ಕೆ ಮಾಡ್ಕೊಂಡು ಒಂದು ಎರಡು ಫುಟ್ ಅಂತರದಲ್ಲಿ ನೆಡುವುದು. ಒಳ್ಳೊಳ್ಳೆ ಸಸಿ ಹೆಂಗಿರುತ್ತೆ? ಒಳ್ಳೆ ದಷ್ಟ ಪುಷ್ಟವಾಗಿರ್ತದೆ ಅದು. ಇದ್ರ ಹೆಡೆ ಸ್ವಲ್ಪ ದಪ್ಪ ದಪ್ಪ ಇರ್ತದೆ. ಅದು ಬಾರೀಕ್ ಇದ್ದು ಹೆಡೆಯನ್ನು ಬಿಟ್ಟಾಕ್ಬಿಡುದು. ಬಾರೀಕ್ ಹೆಡೆ ಇದ್ದದ್ದನ್ನು ಅದು ಚಲೋ, ಅದರಿಂದ ಫಸಲು ಚಲೋ ಬರುವುದಿಲ್ಲ. ಈ ಬಾಳೆಗೆ ಕಟ್ಟಿ ಬರ್ತದೆ ಆ ಟೈಪ್ ಹಾಕಿರ್ತದೆ ಅದು. ಅದನ್ನೆಲ್ಲ ಬಿಟ್ಟಾಕ್ ಬಿಸಾಕ್ ಬಿಡೋದು. ಇದನ್ನು ಒಳ್ಳೊಳ್ಳೆ ಗಿಡನ ಆಯ್ಕೆ ಮಾಡ್ಕೊಂಡು ಇದಷ್ಟು ಪುಷ್ಟವಾಗಿರ್ತದೆ ಅದು ಆಯ್ಕೆ ಮಾಡ್ಕೊಂಡು ಅದನ್ನು ನೆಡೋದು. ಅದು ನೆಟ್ಟು ಒಂದು ತಿಂಗಳ ನಂತರ ಸ್ವಲ್ಪ ಸ್ವಲ್ಪ ಏರಿ ಮಾಡಿ ಮಣ್ಣು ಹಾಕಿಕೊಟ್ಟು ಬೆಳೆಸೋದು. ಈಗ ಅಡಿಕೆ ತೋಟದೊಳಗೆ ಮಾಡ್ತೀರಿ ಇದನ್ನು? ಈಗ ಅಡಿಕೆ ತೋಟ 9 ಅಡಿ ಅಂತರದಲ್ಲಿ ಇರುತ್ತೆ. ನೀವು ಎಷ್ಟು ಸಾಲು ಈ ಪೈನಾಪಲ್ ಹಾಕೋದು? ಅದು ಎರಡು ಸಾಲಿಂದ ಒಂದೊಂದು ಏರಿ ಮಾಡೋದು. ಎರಡೆರಡು ಸಾಲು ನೆಟ್ಟು ಒಂದೊಂದು ಏರಿ ಮಾಡಿ ನೆಟ್ಕೊಂತ ಹೋಗೋದು. ಎರಡು ಸಾಲಿನ ಪೈನಾಪಲ್ ಸಾಲು? ಎರಡು ಸಾಲು ಲೈನ್ ನೆಟ್ಟು ಒಂದೊಂದು ಎರಡೆರಡು ಪುಟಕ್ಕೆ ನೆಟ್ಟು ಅದು ಏರಿ ಮಾಡಿ ಇಡ್ಸೋದು. ಅದು ಅಡಿಕೆ ಗಿಡ ದೊಡ್ಡಾದ್ಮೇಲೆ ಆಗೋದಿಲ್ಲ ಅದಕ್ಕೆ. ಅದು ಗೊಳಲಾಗಿರ್ಬಾರ್ದು, ಸ್ವಲ್ಪ ಬಿಸಿಲು ಪ್ರಮಾಣನೂ ಇರಬೇಕು ಅದು ಪೈನಾಪಲ್ಗೆ. ಹೌದು, ರಾಶಿ ಗೊಳಲ್ಲಿ ಇದ್ಬಿಟ್ರೆ ಅದು ಫಸಲು ಸರಿ ಬರುವುದಿಲ್ಲ. ತೀರ ನೆರಳು ಬೇಡ, ನೆರಳು ತೀರ ಬೇಡ. ಅಲ್ಲಿ ಸ್ವಲ್ಪ ಜಾಸ್ತಿ ಬಿಸಿಲು ಇರಬಾರ್ದು, ತೊಂದರೆ ಇಲ್ಲ. ಬಿಸಿಲಾಗ ಹೆದರುವುದಿಲ್ಲ ಅದು. ಸ್ವಲ್ಪ ಕಡಿಮೆ ಪ್ರಮಾಣದ ಬಿಸಿಲು ಇದ್ರೆ ಒಳ್ಳೆ ಆಗ್ತದೆ ಒಂದು ಸ್ವಲ್ಪ. ಈಗ ಪ್ರಾರಂಭದ ಹಂತದಲ್ಲಿ ಇರುತ್ತೆ ಅಡಿಕೆ, ಅವಾಗ ಹಾಕ್ಬೋದು? ಅವಾಗ ಹಾಕ್ಬೋದು. ಸಣ್ಣ ಸಸಿ ಒಂದು 4 ವರ್ಷ 5 ವರ್ಷ ಹಾಕ್ಬೋದು ಅದರಲ್ಲಿ. ಅದು ದೊಡ್ಡಾದ ನಂತರ ಅದಕ್ಕೆ ತೆಗಿಲಿಕ್ಕೆ ಬರುವುದಿಲ್ಲ ಅದರಲ್ಲಿದ್ದರೆ. ನಾವು ಹಾಕಿದ್ದು ಅದು ಮುಳ್ಳು ಆ ಕಡೆ ಮಾಡೋದೆಲ್ಲ, ಇಲ್ಲಿ ಸಾಗರ ಶಿವಮೊಗ್ಗ ಸೈಡ್ ಮಾಡೋದೆಲ್ಲ ಅದು ಮುಳ್ಳು ಇಲ್ಲ. ಅದು ರಾಜ ನಮ್ದು ಇಲ್ಲಿ ಕೇರಳ ಪೈನಾಪಲ್ ರಾಣಿ. ಅದು ಇಲ್ಲಿ ಭಟ್ಕಳದಲ್ಲಿ ಮಾರ್ಕೆಟಿಂಗ್ ಜಾಸ್ತಿ ಡಿಮ್ಯಾಂಡ್ ಉಂಟು ಅದಕ್ಕೆ. ರಾಣಿಗೆ ರಾಣಿಗೆ ಒಳ್ಳೆ ರೇಟ್ ಉಂಟು. ರಾಜಾಗೆ ರಾಜಾಗೆ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಭಟ್ಕಳದಲ್ಲಿ. ಮತ್ತೆ ಜನ ತಿನ್ಲಿಕ್ಕೆ ಕಾಯಿಸಿ ಮಾಡೋದಿಲ್ಲ ಅದು. ಮತ್ತೆ ಸ್ವೀಟ್ ಜಾಸ್ತಿ ರಾಜ, ಸ್ವೀಟ್ ಕಡಿಮೆ. ಇದು ರಾಣಿ ಸ್ವೀಟ್ ಜಾಸ್ತಿ, ಜ್ಯೂಸ್ ಸೆಂಟರ್ನವರು ಎಲ್ಲ ತಗೊಳ್ತಾರೆ ಅದು ಕೇಳಿ ಪಡ್ಕೊಳ್ತರು. ಈ ಕೇರಳದು ಅಂತ ಹೇಳಿದ್ರೆ ಅದು ಒಳ್ಳೆ ಸ್ವೀಟ್ ಉಂಟು ಹೇಳ್ತರು. ಆದ್ರೆ ಅವ್ರು ಹಣ್ಣು ಆಗ್ಲಿಕ್ಕೆ ಔಷಧಿ ಹಾಕ್ತರು, ಔಷಧಿ ಹಾಕಿ ಒಂದ್ಸಲ ಲೋಡ್ ಗಟ್ಟಲೆ ತಗೊಬರ್ತರು. ಹಂಗಾದ್ರೆ ನೀವು ಅದು ಒಮ್ಮೆಗೆ ಮಾಗಲ್ಲ? ಒಮ್ಮೆಗೆ ಆಗುತ್ತೆ, ವರ್ಷಕ್ಕೆ ಒಂದ್ಸಲ ಆಗುತ್ತೆ. ಅದು ಒಂದ್ಸಲ ಬರ್ತದೆ. ಒಂದೇ ದಿನಕ್ಕೆ ಕಟಾವ್ ಮಾಡಬಹುದು? ಒಂದೇ ದಿವಸಕ್ಕೆ ಬೇಕಾದ್ರೆ ಮಾಡಿ, ಒಂದೇ ದಿವಸ ಬರೋ ಮಾಡಿದ್ರೆ ಮತ್ತೆ ಔಷಧಿ ಹಾಕ್ಬೇಕು ಅದಕ್ಕೆ. ಅದೇ ಅದ ನಾವು ಹಾಕೋದಿಲ್ಲ. ಒಂದೇ ದಿವಸ ಮಾಡಿದ್ರೆ ನಮ್ಗೆ ಅವ್ರದ್ದು ಅಷ್ಟು ಒಂದೇ ಸಲ ಖಾಲಿ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಒಂದು ಮಾಡ್ತಾರೆ, ನಾನೆಲ್ಲ 2 ಕ್ವಿಂಟಲು 3 ಕ್ವಿಂಟಲು ಎಲ್ಲ ಬೇಕಾದವ್ರು ತಗೊಂಡು ಕೊಟ್ಟು ಬಿಡುದು ಅಂಗಡಿ ಭಟ್ಕಳಕ್ಕೆ ಮುರುಡೇಶ್ವರ ಅವರೆಲ್ಲ ಬೇಡಿಕೆ ಇದ್ದವ್ರಿಗೆ ತಗೊಂಡು ಕೊಡುದು. ಫ್ರೂಟ್ಸ್ ಅಂಗಡಿ ಅವರು ಅವರೆಲ್ಲ ಕೇಳ್ತರು, ಅವಾಗ ತಗೊಂಡು ಕೊಡುದು. ಅವರು ಕೇರಳಕ್ಕಿಂತ ರೇಟ್ ಸ್ವಲ್ಪ ನಮ್ಗೆ ಜಾಸ್ತಿ ಹಾಕೊಡ್ತು ಕೇರಳದ ಪೈನಾಪಲ್ಗಿಂತ. ಕಟಾವ್ ಮಾಡೋದು ಹೆಂಗ ಅದನ್ನ? ಕಟಾವ್ ಅಂದ್ರೆ ಕತ್ತಿಯಲ್ಲಿ ಕಟಾವ್ ಮಾಡೋದು. ನಾವು ಕತ್ತಿ ಕತ್ತರಿಸಿಬಿಡೋದು ಕತ್ತರಿಸಿಬಿಡೋದು. ಒಂದೊಂದೇ ಕಾಯಿ ಮಾತ್ರ ಕತ್ತರಿಸೋದು, ಕಾಯಿ ಮಾತ್ರ ಕತ್ತರಿಸಿ ಅದು ಕೆಜಿ ಲೆಕ್ಕದಲ್ಲಿ ಕೊಡು ತೂಕದಲ್ಲಿ. ಅದ ನಂತರ ಕಟಾವ್ ಮಾಡಿದ ನಂತರ ಆ ಗಿಡದ ಅದ್ರ ಎರಡೆರಡು ಸಸಿ ಬಿಟ್ಟು ಎಲ್ಲ ಅದ್ರದ್ದು ಹೆಡೆಯೆಲ್ಲ ತೆಗೆದಾಕ್ಬೇಕು. ಅದ್ರ ಗರಿ ಪೂರ್ತಿ ಸುತ್ತೊಂದು ತೆಗೆದಾಕ್ಬಿಡ್ಬೇಕು. ಇಲ್ಲಾದ್ರೆ ಅದಕ್ಕೆ ತಾಕತ್ ಪೌಷ್ಟಿಕಾಂಶ ಸಾಕಾಗುವುದಿಲ್ಲ. ಇದಕ್ಕೆ ಹೆಡೆ ಇದ್ರೆ, ಇದ್ರದ್ದು ಗರಿ ಎಲ್ಲ ಇದ್ರೆ ಆ ಉಳಿದ ಗಿಡಕ್ಕೆ ಅದ್ರದ್ದು ಪೌಷ್ಟಿಕಾಂಶ ಸಾಕಾಗುವುದಿಲ್ಲ. ಒಂದ್ಸಲ ಕಟಾವಾದ ನಂತರ ಹಣ್ಣೆಲ್ಲ ಕಟಾವಾದ ನಂತರ ಅದೆಲ್ಲ ಗರಿ ತೆಗೆದಾಕ್ಬೇಕು. ಹಳೆ ಗಿಡದ್ದು ಕಟಾವಾದ ಗಿಡದ್ದು ಮತ್ತೆ ಜಾಸ್ತಿ ಇಡಿಸಬಾರ್ದು. 1-2 ಗಿಡ ಇಡಿಸ್ಬೇಕು ಅದಕ್ಕೆ ಸೈಡಿಗೆ ಗಿಡ ಆಗ್ಬರ್ತದೆ. ಮರಿ ಬಿಡ್ಬೇಕು ಹಂಗ ಮರಿ, ಆ ಮರಿ ಎರಡು ಮರಿ ಬಿಡ್ಬೇಕು. ಒಂದು ಬುಡಕ್ಕೆ 4-5 ಮರಿ ಬಿಡ್ತದೆ ಅದು. ಅದೆಲ್ಲ ತೆಗೆದಾಕ್ಬಿಡ್ಬೇಕು. ಎರಡೇ ಸಾಕು, ತೆಗೆದು ಚಲೋ ಮರಿ ಇದ್ರೆ ಬೇರೆ ಕಡೆಗೆ ಎಲ್ಲಾದ್ರೂ ನೆಡ್ಬಹುದು. ಅಲ್ಲ ಸುತ್ತೋದಲ್ಲಿ ಒಂದೊಂದು ಸುತ್ತೋ ಇರ್ದ ಅಲ್ಲಲ್ಲಿ ನೆಟ್ಟಿ ಬೆಳೆಸುವುದು. ಈ ಮರಿ ಬಿಡ್ತೀವಲ್ಲ, ಮರಿ ಬಿಟ್ಟ ನಂತರ ಮತ್ತೆ ನೀರು ಗೊಬ್ಬರ ಹಂಗೆ ಹಾಕ್ತಾನೆ ಇರ್ಬೇಕು. ಹೌದೌದು, ಅದು ಕಟಾವು ಮಾ ಒಂದು ಸಲ ನೆಟ್ಟಿದ ನಂತರ ಮೂರು ವರ್ಷ ಒಂದು ಸಲ ಏರಿ ಮಾಡಿ ಹಾಕ್ಬಿಟ್ರೆ ಸಾಕು. ಮೂರು ವರ್ಷ ನಂತರ ನಮಗೆ ಮೂರು ವರ್ಷ ತನಕ ಒಂದೇ ಎಲ್ಲಾದರೂ ಸುತ್ತೋಗದಲ್ಲಿ ನೆಡಬೇಕು, ಮತ್ತು ಆ ಗರಿ ಮಾತ್ರ ಕಟ್ ಮಾಡ್ತಿರ್ಬೇಕು, ಕಂಟಿನ್ಯೂ ಬರ್ತಾ ಇರ್ತದೆ. ಆ ಮರಿ ನೆಟ್ ತೆಗೆದಾಕ್ಬೇಕು. ಎಷ್ಟು ವರ್ಷ ತನಕ ಹಿಂಗೆ ಬರ್ತಾ ಇರ್ತದೆ ಮರಿ? ಮರಿ ಅದು ನಾವು ಮೂರು ವರ್ಷ ತನಕ ಬರ್ತಾ ಇರ್ತದೆ ಅದು. ಆಮೇಲೆ ಬಿಡಬಾರ್ದು? ಆಮೇಲೆ ಬಿಡಬಾರ್ದು, ಆಮೇಲೆ ಪೂರ್ತಿ ತೆಗೆದಾಕ ಮತ್ತು ನೆಡುವುದು ಅದನ್ನು. ಮೂರು ಬೆಳೆ ಬಂದ ನಂತರ ಈ ಫಸ್ಟ್ ವರ್ಷ ಒಂದು ಗಿಡಕ್ಕೆ ಒಂದು ಕಾಯಿ ಬಂತು ಅಂದರೆ ಅದೇ ಗಿಡದ ಕಟಾವಾದ ನಂತರ ನಮ್ಗೆ ಎರಡೆರಡು ಸಸಿ ಬರ್ತದೆ ಸೈಡಿಗೆ, ಅದು ಎರಡನೇ ವರ್ಷ ಎರಡು ಬರ್ತದೆ, ಮೂರನೇ ವರ್ಷ ಮೂರು ಅಥವಾ ನಾಲ್ಕು. ನಮಗೆ ಗಿಡ ನೋಡಿ ಅದು ದಷ್ಟಪುಷ್ಟವಾಗಿದ್ರೆ ಮೂರು ನಾಲ್ಕು ಬಿಡ್ಬಹುದು ಲಾಸ್ಟ್ ಒಂದೆ, ಮೂರು ನಾಲ್ಕು ಬರ್ತದೆ ಒಂದು ಮೂರನೇ ವರ್ಷ. ಮೂರು ನಾಲ್ಕು ಬಿಟ್ಟಾಗ ಅದ್ರ ಸೈಜ್ ಬರುತ್ತೆ, ಹಣ್ಣಿನ ರುಚಿ ಬರುತ್ತೆ ಹಂಗ ಅನ್ಸುತ್ತ? ಇಲ್ಲ, ಎಲ್ಲ ಒಂದೇ ರುಚಿ, ಎಲ್ಲ ಸೇಮ್ ಸೈಜ್, ಸೈಜು ಎಲ್ಲ ಸೇಮ್ ಇರ್ತದೆ. ನಾವು ಯಾವ ಟೈಪ್ ಅದಕ್ಕೆ ನೆಲು ಹಾಕಿದ್ರು ಆ ಟೈಪ್ ಸೈಜ್ ಬರುತ್ತೆ. ಒಂದು ಎರಡು ಕೆ ಜಿ ಚಿಲ್ಲರಿ ಬರುತ್ತೆ ಒಂದೊಂದು ಸೈ ಒಂದೊಂದು ಕಾಯಿ. ಅದಕ್ಕೆ ಏನೇನು ಗೊಬ್ಬರ ಹಾಕ್ಬೋದು? ಅದಕ್ಕೆ ನಾವು ಗೊಬ್ಬರ ಎಲ್ಲ ಕಡಿಮೆ, ಅದಕ್ಕೆ ಕೆಲಸನೇ ಕಡಿಮೆ. ಒಂದ್ಸಲ ಒಂದ್ಸಲ ಎರಡು ಸಲ ಸೂಪಲ್ ಏನಾದರೂ ಹಾಕ್ಬಿಟ್ರೆ ಆಯ್ತು. ಇದು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಮುಳ್ಳು ಉಂಟಲ್ಲ ಹತ್ತಿರ ಹೋಗ್ಲಿಕ್ಕೆ ಬರುದಿಲ್ಲ. ಸ್ವಲ್ಪ ಹ್ಯಾಂಡ್ ಗ್ಲೋವ್ಸ್ ಹಾಕೊಂಡು ಸ್ವಲ್ಪ ಸುಪಲ್ ಹಾಕೋದು, ಸುಪಲ್ ಹಾಕಿ ಖಾಲಿ ಸುಪಲ್ ಹಾಕಿ ನೀರು ಹಾಕ್ಬಿಟ್ರೆ ಆಯ್ತು, ಮತ್ತೇನು ಮಾಡ್ಲಿಕ್ಕೆ ಬರುದಿಲ್ಲ ಒಂದು ವರ್ಷದ ನಂತರ. ಅದಕ್ಕೆ ಕೆಲಸ ಕಡಿಮೆ, ಏನಾದರೂ ಕಳೆ ಇದ್ರೆ ತೆಗೆದಾಕೋದು, ಇಲ್ಲಾದ್ರೆ ಕಳೆ ಔಷಧಿ ಹೊಡೆಯೋರು ಔಷಧಿ ಹೊಡಿತರು. ಅದ್ರ ಎಲೆ ಜುಟ್ಟು ಅವನ್ನೆಲ್ಲನು ಕಟ್ ಮಾಡಿ ಹೊರಗೆ ಚೆಲ್ತಿರೋ ಅಥವಾ ಅಡಿಕೆ ಗಿಡಕ್ಕೆ ಹಾಕ್ಬಿಡೋದು? ಅದೆಲ್ಲ ಅಡಿಕೆ ಗಿಡಕ್ಕೆ ಹಾಕೋದಿಲ್ಲ, ಅದು ಎಲ್ಲಿ ಹೋದಾಗ್ರೂ ಸಾಯುವುದಿಲ್ಲ. ಅದು ಅದು ಎಲೆ ಎಲ್ಲ ಅದ್ರ ಬುಡ್ಕೆ ಇರ್ತದೆ, ಅದ್ರ ಗಿಡ ಎಲ್ಲ ವೇಸ್ಟ್ ಆದ ಗಿಡ ಎಲ್ಲ ತೆಗ್ದು ಹಾಕಿದ್ರು, ಸಣ್ಣ ಗಿಡ ಎಲ್ಲ ಬರ್ದಾಗಿದ್ದು ತೆಗ್ದು ಹಾಕಿದ್ರು ಅದು ಎಲ್ಲಿ ಹೋಗ್ತಾಕಿದ್ರು ಸಾಯುವುದಿಲ್ಲ. ಒಂದು ವರ್ಷ ನೀರಿಲ್ಲಾದ್ರೂ ಅದು ಜೀವ ಇರ್ತದೆ. ಅದೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿಡ್ಸುದು, ತಾನೇ ನಾಶ ಆಗಿ ಹೋಗ್ಬೇಕು, ತಾನೇ ನಾಶ ಆಗಿ ಹೋಗ್ಬೇಕು. ಅದು ಹೋದ ನಂತರ ಅದ್ರದ್ದೇನಾದ್ರು ಅದು ಆ ಕಸ ತೆಗೆದು ಅದಕ್ಕೆ ಬುಡ್ಕೆ ಹಾಕ್ಲಿಕ್ಕೆ ಬರ್ತದೆ, ಅಡಕೆ ಮರ ಬುಡ್ಕೆ ಎಲ್ಲ ಒಂಥರ ಫಲವತ್ತಾಗಿ ಗೊಬ್ಬರ ಟೈಪ್ ಆಗಿರ್ತದೆ ಅದು. ಹಂಗಲ್ಲ, ಹೌದು. ಈಗ ನಿಮಗೆ ಹೇಗೆ ಲಾಭದಾಯಕ ಅನಿಸ್ತೀರಿ? ಇದು ಭತ್ತಕ್ಕೆ ಮತ್ತು ಅದಕ್ಕೆ ಹೋಲಿಕೆ ಮಾಡಿದಾವಾಗ ಅದಕ್ಕೆ ಒಬ್ಬರೇ ಇದ್ರೆ ಸಹ ಕೆಲಸ ಮಾಡಲಿಕ್ಕೆ, ನಾವು ಒಬ್ಬರೇ ಒಂದು ಎರಡು ದಿವಸ ಮಾಡಿದ್ರೆ ಆಗ್ತದೆ. ಈ ಭತ್ತಕ್ಕೆಲ್ಲ ಒಂದು ಟೈಮ್ನಲ್ಲಿ ಒಂದೇ ಸಲ ಆಗಬೇಕದು. ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡಿದಾಗ ಇದಕ್ಕೆ ಭತ್ತ ನಮಗೆ ಸರಿ ಕಾಣಿಸ್ಲಿಲ್ಲ, ಅದಕ್ಕೆ ಇಳುವರಿನೂ ಜಾಸ್ತಿ ಬರೋದಿಲ್ಲ, ಕೆಲಸ ಜಾಸ್ತಿ. ಮಳೆನೂ ಸರಿಯಾಗಿ ಮಳೆ ಸರಿಯಾಗಿ ಬಂದರೆ ಮಾತ್ರ ಭತ್ತಕ್ಕೆ ಏನಾದರೂ ಆಗ್ತದೆ. ಇದು ಹಾಗಲ್ಲ, ಮಳೆ ಕಡಿಮೆ ಆದರೂ ತೊಂದರೆ ಇಲ್ಲ, ಜಾಸ್ತಿ ಆದರೂ ಏನೂ ಇಲ್ಲ. ಲಾಸ್ಟಿಗೆ ನೀರು ಹಾಕೋದ್ರಿಂದ ನೀರು ಲಾಸ್ಟಿಗೆ ಒಂದು ಎರಡು ತಿಂಗಳು ಕಡಿಮೆ ಆದರೂ ಏನು ಸಮಸ್ಯೆ ಆಗುವುದಿಲ್ಲ, ಅದಕ್ಕೆ ಅದು ಇಳುವರಿಗೆ ಏನು ತೊಂದರೆ ಕೊಡುವುದಿಲ್ಲ. ಅದಕ್ಕೆ ಭತ್ತದಕ್ಕಿಂತ ಒಳ್ಳೆ ಬೆಳೆ ಅಂತ ಹೇಳ್ತಿ ಇದು ಮಾಡುತ್ತೆ. ಭತ್ತದ ನಮ್ದು ಅದಷ್ಟು ಜಾಗದಲ್ಲಿ ಭತ್ತದ ಮೂರರಷ್ಟು ಬೆಳೆ ಕೊಡ್ತದೆ ನಂಗೆ ಎರಡು ವರ್ಷ. ಅದು ಆದಷ್ಟು ಗದ್ದೆಯಲ್ಲಿ ಎಷ್ಟು ಭತ್ತ ಬೆಳೀತಿದ್ದ ಅದ್ರ ಮೂರಷ್ಟು ಇನ್ನು ಬೆಳೆ ಉತ್ಪನ್ನ ಕೊಡ್ತು ನಂಗೆ. ಅದು ಲಾಭ ಕೊಡ್ತು ಭತ್ತದ ಬೆಳೆಗಿಂತ. ಹೇಗೆ ಮೂರಷ್ಟು ಅಂದ್ರೆ ಎಷ್ಟಾಯ್ತು? ಸಾಧಾರಣ ನಂದು ಒಂದು 2000 ಗಿಡ ಇದೆ. ಕಳೆದ ವರ್ಷ ಸ್ವಲ್ಪ ಮಳೆಯಲ್ಲಿ ಅವಾಗ ರೇಟ್ ಸಿಕ್ಕಲಿಲ್ಲ, ಈ ವರ್ಷ ಒಳ್ಳೆ ರೇಟ್ ಸಿಕ್ಕಿತ್ತು ನಂಗೆ. ಅದು ಎಷ್ಟು ಬಂತು ಅದರಿಂದ? ಅದರಿಂದ ಒಂದು 80,000 ಚಿಲ್ಲರಿ ಬಂದಿತ್ತು ಅದಕ್ಕೆ ಇನ್ಕಮ್. ಗದ್ದೆಯಲ್ಲಿ ಆದರೆ ಒಂದು 15-20,000 ಒಳಗೆ ಬರೋದು. ಖರ್ಚು ವೆಚ್ಚನೂ ತೆಗೆದು ಅಷ್ಟು ಬಂತು? ಹೌದು, ಖರ್ಚು ವೆಚ್ಚ ತೆಗೆದು ಅಷ್ಟು ಬಂತು. ಮತ್ತು ನೀವು ಇಲ್ಲಿಂದ ತೊಗೊಂಡು ಹೋಗಿ ಮಾರಾಟ ಮಾಡೋದು, ಅಂಗಡಿಗೆ ಕೊಡೋದು, ಹಿಂಗೆಲ್ಲ ಇರ್ತಲ್ಲ, ಅದು ಖರ್ಚು ನಿಮ್ಮದೆ? ಹಾಂ, ಅದೆಲ್ಲ ಖರ್ಚು ನಮ್ಮದೇ. ಅದು ನಮ್ಮದು ಅಷ್ಟು ಒಂದೇ ಸಲ ಕೊಟ್ಟರೆ ಅಷ್ಟು ತಗೊಂಡು ಹೋಗ್ತರು, ಆದರೆ ಅವ್ರದ್ದು ಕ್ವಾಲಿಟಿ ಮಾಡ್ತರು. ಅದು ಒಂದು ಫಸ್ಟ್ ಕ್ವಾಲಿಟಿ ಒಂದು 30 ರೂಪಾಯಿ ಇದೆ, ಎರಡನೇ ಕ್ವಾಲಿಟಿ ಒಂದು 15-20 ರೂಪಾಯಿ ಕೊಡ್ತು. ಅದು ನಮ್ಗೆ ಆಗೋದಿಲ್ಲ. ಇಲ್ಲಿ ಎಲ್ಲ 1/2 ಕೆಜಿ ಮೇಲಕ್ಕಿಂತ ಹಣ್ಣು ಅಷ್ಟು ತಗೊಂಡು ಹೋಗ್ತರು ಅವರು, ಕೊಟ್ಟರು ತಗೊಳ್ತು ಕೆ ಜಿ ಲೆಕ್ಕದಲ್ಲಿ. ಫ್ರೂಟ್ಸ್ ಅಂಗಡಿ ಅವರು ಅವರಿಗೆ ತಗೊಂಡು ಹೋಗಿ ಕೊಡೋದು, ಅವ್ರು ಎಷ್ಟು ಬೇಕು ಹೇಳ್ತಾರೋ ಅಷ್ಟು, 1 ಕ್ವಿಂಟಲ್ 2 ಕ್ವಿಂಟಲ್ ಡೈಲಿ ತಗೊಂಡು ಕೊಟ್ಟರೆ ತಗೊಳ್ತು. ದಿನಾನು ಅವ್ರಿಗೆ ಕೊಡೋದು? ದಿನಾನು ಅವ್ರಿಗೆ ಕೊಡೋದು. ಇದೇನು ಒಂದು ವಾರ 15 ದಿನ? 15 ದಿವಸ ಇರ್ತದೆ ಒಂದು ಐಟಮ್. ನಾವು ಅದು ಎರಡು ಟೈಪ್ ಮಾಡೋ ಬರುವಾಗ ಮಾಡಿ ಇದು ಮಾಡೋದು, ಒಂದೇ ಸಲ ಬರುವಾಗ ಮಾಡೋದಿಲ್ಲ. ಅದಕ್ಕೆ ಹೂ ಬಿಡ್ಲಿಕ್ಕೆ ಮಾತ್ರ ಹಾರ್ಮೋನ್ ಬಿಡಬೇಕು, ಅದು ಬೆಳೆದ ಗಿಡಕ್ಕೆ ಹೂ ಬಿಡಲಿಕ್ಕೆ ಹಾರ್ಮೋನ್ ಬಿಟ್ಟು, ಹಾರ್ಮೋನ್ ಬಿಟ್ಟು 45 ದಿವಸದ ನಂತರ ಅದು ಹೂ ಬರುತ್ತೆ. ಅದ ನಂತರ ಒಂದು 3 ತಿಂಗಳು ಅಲ್ಲಿ ಫಸಲು ಕೊಯ್ಲಿ ಕಟಾವು ಬರ್ತದೆ. ಆ ಟೈಮ್ನಲ್ಲಿ ಎರಡು ಸ್ಟೆಪ್ ಮಾಡಿ ಬಿಡ್ತೀರಿ ನಾವು. ಅದು ನಮ್ಗೆ ಮಿನಿಮಮ್ 1 ತಿಂಗಳ ಇರುತ್ತೆ, ನಮ್ಮ ಬಿಸ್ನೆಸ್ 1 ತಿಂಗಳ ಇರುತ್ತೆ. 15 ದಿವಸದಲ್ಲಿ ಖಾಲಿಯಾಗಿ ಬಿಡ್ತದೆ, ಒಂದ್ಸಲ ಬಿಟ್ಟಿದೆ. ಅದನ್ನು ಸ್ವಲ್ಪ ದಿವಸ ಬಿಟ್ಟು ಮತ್ತೆ 15 ದಿವಸದಲ್ಲಿ ಖಾಲಿಯಾಗಿ ಬಿಡುತ್ತೆ. ಈ ಪೈನಾಪಲ್ ಬೆಳೆದಿರೋದ್ರಿಂದ ಅಡಿಕೆ ತೋಟಕ್ಕೆ ಅಡಿಕೆ ಬೆಳೆಗೆ ಏನಾದರೂ ಅನುಕೂಲ ಆಯ್ತಾ? ಇದೇ ಬೆಳೆ ಹಾಕಿರೋದ್ರಿಂದ ಅಡಿಕೆ ಬೆಳೆಗೆ ಅಲ್ಲಿ ಅನುಕೂಲ ಆಗ್ತದೆ. ಕೆಲಸ ಅಲ್ಲೇ ಆಗ್ತಿರ್ತದೆ. ಇದಕ್ಕೆ ನೀರು ಹಾಕೋದು, ಅದಕ್ಕೆ ನೀರು ಹಾಕೋದು, ನೀರಿಂದ ಸಪ್ರೇಟ್ ಸಪ್ರೇಟ್ ನೀರು ಹಾಕ್ಬೇಕು ಹೇಳಿಲ್ಲ, ಎರಡಕ್ಕೂ ಒಂದೇ ಸಲ ನೀರು ಹೋಗ್ತದೆ. ಅಡಿಕೆ ಗಿಡಕ್ಕೆ ಬೀಳೋದು ನೀರು ಮತ್ತು ಸೈಡ್ಗೆ ಬಿದ್ದು ವೇಸ್ಟ್ ಆಗೋ ನೀರು ಈ ಪೈನಾಪಲ್ಗೆ ಬೀಳುತ್ತೆ. ಅದರಿಂದ ಎರಡು ರೈತಿಂದ ಅನುಕೂಲನೂ ಆಗುತ್ತೆ. ಪ್ರಾಣಿ ಸಮಸ್ಯೆ ಏನಾದರೂ ಇದೆಯಾ? ಮಂಗ, ಹಂದಿ? ಮಂಗ ಎಲ್ಲ ತಿಂತದೆ, ಅದು ಕಾದ್ಕೊಳ್ಬೇಕು. ಅದು ಇಲ್ಲಿ ಯಾವ ಬೆಳೆ ಮಾಡಿದ್ರು ಮಂಗ, ಹಂದಿ, ಕಡವೆ ತಿನ್ನೋದೇ ಎಲ್ಲಿ ನೋಡಿದ್ರು, ಅದು ಯಾವುದಾದ್ರೂ ಕಾದ್ಕೊಳ್ಳೋದೆ. ಹೆಂಗೆ ಕಾಯ್ದು? ಅದು ರಾತ್ರಿಗೆ ಕಾಯ್ಬೇಕು. ಇಲ್ಲ ಐ ಬಿ ಎಕ್ಸ್ ಮಾಡಿದೆ, ಬೇಲಿ ಮಾಡಿದ್ರೆ ಬರೋದಿಲ್ಲ, ಅಂದರೆ ಬಲೆ ಬಿಟ್ಟರೆ ಬರೋದಿಲ್ಲ. ಮಂಗ ಆದರೆ ಹಗ್ಲಿಕ್ಕೆ ಬರ್ತದೆ, ಕಾಲಲ್ಲಿ ಇರೋದೆ ತೋಟದಲ್ಲಿ. ಅವ್ರು ರಾತ್ರಿನೂ ಬರ್ತಾವ ಮಂಗಗಳು? ಮಂಗ ರಾತ್ರಿ ಬರುವುದಿಲ್ಲ, ಬೆಳಗಿನ ಜಾವ 6 ಗಂಟೆ ಹಾಗೆ ಬರುತ್ತೆ. ಒಂದೆರಡು ಸಲ ತೋರಿ ಬಿಟ್ಟರೆ ಹೋಗ್ಬಿಡ್ತದೆ, ಓಡಿಸಿಬಿಟ್ರೆ ಮತ್ತೆ ಬರುವುದಿಲ್ಲ, ಒಂದು ಸ್ವಲ್ಪ ದಿವಸ ಬರುವುದಿಲ್ಲ. ಮಂಗ ಆದರೂ ನಾಯಿ ತಗೊಂಡು ಓಡಿಸಿಬಿಟ್ರೆ ಬರುವುದಿಲ್ಲ ಅದು. ಈ ಕಡವೆ ಆದರೂ ಒಂದೆರಡು ಸಲ ರಾತ್ರಿ ಹೋಗಿ ಬ್ಯಾಟ್ರಿ ಬಿಟ್ಟು ಮಾಡಿಬಿಟ್ರೆ ಬರುವುದಿಲ್ಲ, ಒಂದು ವಾರ 15 ದಿವಸ ಬರುವುದಿಲ್ಲ. ಅದು ಹಂದಿನೂ ಅದು ಫಸಲು ಬಂದ ಟೈಮ್ನಲ್ಲಿ ಮಾತ್ರ ಮಂಗನ ಕಾದ್ಕೊಳ್ಬೇಕು. ಹಣ್ಣು ಹಣ್ಣಿಗೆ ಬಂದ ಟೈಮ್ನಲ್ಲಿ ಮಾತ್ರ ಕಾದ್ಕೊಳ್ಬೇಕು, ಕಾಯಿ ಎಲ್ಲ ತಿನ್ನೋದಿಲ್ಲ ಅದು. ಅದಕ್ಕೆ ಯಾವುದು ರುಚಿ ಅದು ತಿನ್ಕೊಂಡು ಹೋಗ್ತದೆ. ಹಣ್ಣು ಬರೋ ಟೈಮ್ನಲ್ಲಿ ಒಂದು 15 ದಿವಸ ಒಂದು 20 ದಿವಸ ಕಾದ್ಕೊಬಿಟ್ರೆ ಆಯ್ತದೆ. ಈಗ ಗದ್ದೆ ಹಾಗೆ 3 ತಿಂಗಳ ಗದ್ದೆ ಎಲ್ಲ ಆದರೆ ಈಗ ಹತ್ತು ನೆಟ್ಟು ಇವತ್ತಿನಿಂದ ಕಾಯಿಲಿಗೆ ಶುರು ಮಾಡಿದ್ರು ಅದು ಕಟಾವು ಬರೋ ತನಕ ಕಾಯಬೇಕು ಒಂದು ಸೀಜನ್. ಇದಕ್ಕಾಗಲ್ಲ. ಇದು ಮತ್ತು ದನ ಎಲ್ಲ ತಿನ್ನೋದಿಲ್ಲ ಮುಳ್ಳು. ಹೌದು, ಆ ಮುಳ್ಳಲ್ಲಿ ದನ ಯಾವುದು ಬರೋದಿಲ್ಲ. ಹಂದಿನೂ ತಿಂತಾವ? ಹಂದಿನೂ ಗಿಡ ತಿಂತಾವ, ಹಣ್ಣು ತಿಂತಾವ, ಅದೆಲ್ಲ ಅದು ಒಂದೊಂದ್ಸಲ ಬರ್ತದೆ ತಿಂತದೆ. ಅದು ಕೈ ಡೇಲಿ ಏನು ಬರುವುದಿಲ್ಲ ಹಂದಿ ಎಲ್ಲ. ಒಳ್ಳೆಯದು ರಮೇಶ್ ಗೌಡ್ರಿ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಅಡಿಕೆ ಮತ್ತು ಪೈನಾಪಲ್ ಬೆಳೆ ಬೇಸಾಯ ಕುರಿತು ಮುಳಗೋಡ ಹೊನ್ನಾವರದ ರಮೇಶ್ ಕೆ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಪಿ ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಈಗ ಡಾಕ್ಟರ್ ಎಚ್ ಶಿವಣ್ಣ ಅವರೊಂದಿಗೆ ಹೆಬ್ಬೇವು ಕೃಷಿ ಕುರಿತು ಸಂದರ್ಶನ ಕೇಳುವಿರಿ. ನಮಸ್ಕಾರ ಶಿವಣ್ಣ. ನಮಸ್ಕಾರ. ಈಗ ರೈತ ಮಿತ್ರ ಹಾಗೂ ಪರಿಸರ ಪೂರಕ ವೃಕ್ಷ ಹೆಬ್ಬೇವು ಅಂತೇಳಂತೀವಿ, ಅದ್ರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ನಾವು ಪರಿಚಯ ಮಾಡಿಕೊಡ್ತೀರಾ? ಹೆಬ್ಬೇವು ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬಂದಿರತಕ್ಕಂತ ಒಂದು ಮರ. ಮೊದಲು ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಒಂದು ಪ್ರಾಮುಖ್ಯತೆ ಬಹಳಷ್ಟು ಬಂದಿದೆ. ಕಾರಣ ಇಷ್ಟೇ, ಅದು ವೇಗವಾಗಿ ಬೆಳೀತಕ್ಕಂಥ ಮರ. ರೈತನಿಗೆ ಆದಾಯ ಹೆಚ್ಚಾಗಬೇಕಂದ್ರೆ ಮರಗಳು ಬೇಗ ಬೆಳೀಬೇಕು, ಅದರಿಂದ ಉತ್ಪನ್ನ ಬೇಗ ಬರಬೇಕು. ಈ ದೃಷ್ಟಿಯಲ್ಲಿ ಅವರ ಆರ್ಥಿಕ ಸ್ವಾವಲಂಬನೆ ಆಗ್ತದೆ, ಅದು ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಈ ದೃಷ್ಟಿಕೋನದಲ್ಲಿ ಹೆಬ್ಬೇವು ಏನಿದೆ ಅದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಹೆಬ್ಬೇವು ಇಂಥ ಪ್ರದೇಶದೊಳಗೆ ಬೆಳಿಬೇಕು, ಇದು ಹಂಗೆ ಬೆಳೆದ್ರೆ ಸಾಧ್ಯ, ಹಿಂಗೇನು ರೈತು ಅಥವಾ ಹೇಗೆ ಅಂತ? ಹೆಬ್ಬೇವು ಸಹಜವಾಗಿ ಎಲ್ಲ ವಾತಾವರಣದಲ್ಲೂ ಬರ್ತದೆ, ಎಲ್ಲ ಮಣ್ಣಿನಲ್ಲೂ ಸಹ ಬರ್ತದೆ. ಆದರೆ ಹೆಚ್ಚಿನ ಒಂದು ಫಲವತ್ತ ಇರ್ತಕ್ಕಂಥ ಮಣ್ಣುಗಳಲ್ಲಿ ಯಥೇಚ್ಛವಾಗಿ ಬೆಳೀತದೆ. ಆ ತೇವಾಂಶ ಕಡಿಮೆ ಇದ್ರೆ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ. ಈ ದೃಷ್ಟಿಯಲ್ಲಿ ನಮಗೆ ಬೇಕಿಲ್ಲದಂತ ಯಾವ ಭೂಮಿ ಮೌಳು ಭೂಮಿ ಇದೆಯೋ, ಏನು ವೇಸ್ಟ್ ಲ್ಯಾಂಡ್ ಅಂತವಲ್ಲ, ಅಂತ ಭೂಮಿಯಲ್ಲೂ ಕೂಡ ಇದು ಬಹಳ ಚಲೋ ಬೆಳೀತದೆ. ಆ ದೃಷ್ಟಿಯಲ್ಲಿ ಇದನ್ನ ಹೆಚ್ಚಿನ ಭಾಗ ನಾವು ಬೆಳೆಗಳನ್ನ ಬೆಳೀತಕ್ಕಂತ ಜಮೀನುಗಳನ್ನ ಬಿಟ್ಟು ಬೇರೆ ಜಮೀನುಗಳಿಗೆ ಇದನ್ನ ಹಾಕೋದ್ರಿಂದ ಸೂಕ್ತ. ಈಗ ಬೇವು ಅಂತ ಹೇಳ್ತೀವಲ್ಲ, ಡೈರೆಕ್ಟಾ ಇಂಡಿಕಾ ಅನ್ನುವಂಥದ್ದು ಬೇವ ಇದೆ, ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ? ಬೇವ್ ಏನಿದೆ ಅದು ಔಷಧಿಗೆ ಸಂಬಂಧಪಡ್ತಕ್ಕಂತ ಒಂದು ವೃಕ್ಷ, ಅದರ ಮೇಲೆ ಪೇಟೆಂಟ್ಸ್ ಆಗಿದಾವೆ, ಅದರ

ತಗೊಳ್ಳೋದು ಬಹಳ ಕಷ್ಟ, ಒಂದು ಎಕರೆಯಿಂದ 1 ಲಕ್ಷ. ಸೊ ಈ ದೃಷ್ಟಿಯಲ್ಲಿ ಇದು ಲಾಭದಾಯಕ ಅಂತ ಈಗಾಗಲೇ ಪ್ರಚಲಿತದಲ್ಲಿ ಇದೆ. ಅದರ ಜೊತೆ ಒಳಬೆಳೆಗಳನ್ನು ಬೆಳೆಯೋದ್ರಿಂದ ನಮ್ಗೆ ಲಾಭ ಆಗುತ್ತೆ. ಹೌದು, ಅದರಿಂದ ಇನ್ನೂ ನಮಗೆ ಹೆಚ್ಚಿನ ಲಾಭದಾಯಕ ಆಗ್ತದೆ. 1-2 ವರ್ಷ 3 ವರ್ಷ ತನಕ ಒಳಗಡೆ ಬೆಳೆಯನ್ನು ಬೆಳಿಬಹುದು ನಾವು. ಒಂದೊಳ್ಳೆ ಇನ್ನೂ ಬೇಗವಾಗಿ ಅಲ್ಲಿ ಫಲವತ್ತತೆ ಚಲೋ ಇತ್ತು, ಮರ ಬಹಳ ವೇಗವಾಗಿ ಬೆಳೀತಂದ್ರೆ 1-2 ವರ್ಷ ಬೆಳಕಬಹುದು. ಇನ್ನು ಕೆಲವು ಕಡೆ ಏನಾದ್ರು ಅರಿಶಿನ ಹಾಕದಿದ್ರೆ, ನೆರಳನ್ನ ಕೇಳ್ತಕ್ಕಂತ ಬೆಳೆಗಳು ಹಾಕ ಅಂತ ಇದ್ರೆ 1-2 ಸಾಲು ಮಧ್ಯದಲ್ಲಿ ಹಾಕಿ ಅದರ ಲಾಭ ತಗೋಬಹುದು. ಈ ಅರಣ್ಯ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಬದುವಿಗೆ ಹಾಕ್ಲಿ ಎಲ್ಲೇ ಹಾಕ್ಲಿ, ಮಳೆ ಬರುವಂತ ಪ್ರದೇಶದೊಳಗ ಒಂದ್ ರೀತಿಯಿಂದ, ಇನ್ನು ಬಯಲು ಸೀಮೆಯೊಳಗೆ ಕೂಡ ಇದನ್ನ ಬೆಳೀತಾ ಇರ್ತಾರೆ. ಅದ್ರ ನೆರಳು ಏನಾದ್ರೂ ಮುಖ್ಯ ಬೆಳೆಗೆ ತೊಂದರೆ ಮಾಡೋದು ಹಂಗೇನ್ರ ಆಗುತ್ತ? ಇದರಿಂದ ಆತರ ಪರಿಣಾಮ ಯಾವೂ ಇಲ್ಲ. ಆದ್ರೆ ಹೆಚ್ಚಿನ ಒಂದು ಎಲೆಗಳ ಸಾಂದ್ರತೆ ಜಾಸ್ತಿ ಇದ್ದಾಗ ನೆರಳು ಬೀಳೋದ್ರಿಂದ ಪಕ್ಕದಲ್ಲಿರ್ತಕ್ಕಂತ ಸುಮಾರು ಬೆಳೆ ಹಾಳಾಗ್ತದೆ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಆ ಒಂದು ಇದರಲ್ಲಿ ವೈಜ್ಞಾನಿಕವಾಗಿ ನಮ್ಗೆ ಅದು ಕಂಡು ಬಂದಿಲ್ಲ. ಇದರ ತಪ್ಪಲ ಏನಾದ್ರೂ ನಮ್ಮ ದನಕರುಗಳಿಗೆ ಉಪಯೋಗ ಆಗುತ್ತಾ? ಇದರ ತಪ್ಪಲನ್ನ ಹೆಚ್ಚಾಗಿ ದನಗಳು ತಿನ್ನೋದಿಲ್ಲ. ಆದ್ರೆ ಒಳ್ಳೆಯ ಒಂದು ಗೊಬ್ಬರ ಆಗಿ ಬಳಸಬಹುದು. ಇದನ್ನ ಕಟಾವ್ ಮಾಡೋದು ಒಂದೇ ಸರ ಆಗಿದ್ದರಿಂದ, ನಾವು ಪದೇ ಪದೇ ಕಟಾವ್ ಮಾಡೋದಿಲ್ಲ, ಒಂದೇ ಸರ ಕಟಾವ್ ಮಾಡೋದ್ರಿಂದ ಆ ಏನು ತಪ್ಪಲ ಸಿಗ್ತೈತೆ ಅದನ್ನೆಲ್ಲವೂ ನಾವು ಕ್ರೋಢೀಕರಿಸಿ ಹಸಿರೆಲೆ ಗೊಬ್ಬರ ಆಗಿ ಬಳಸಬಹುದು. ಒಂದ್ಸಲ ಕಟಾವ್ ಮಾಡಿದ್ವಿ ಅಂದ್ರೆ ನೆಲ ಸಮ ಹಾಗೆ ಮತ್ತೆ ಅದನ್ನ ಚಿಗುರು ಬಡ್ಲಿಕ್ಕೆ ಬಿಡೋಕೋ, ಅದನ್ನ ತೆಗೆದು ಹಾಕ್ಬೇಕೋ ಹೇಗೆ ಅಂತ? ಸೊ ಪೂರ ತೆಗೆದು ಹಾಕದೆ ಒಳ್ಳೇದು. ಇದು ಕಾಪೀಸ್ ಅಂತ ಅಂತೀವಿ. ಆ ಕಾಪೀಸ್ ಬಂದ್ರು ಅಷ್ಟೊಂದು ದಷ್ಟಪುಷ್ಟವಾಗಿ ಬರೋದಿಲ್ಲ. ಹಾಗಾಗಿ ಇದನ್ನ ಕೂಳೆ ಬೆಳೆಯಾಗಿ ಬೆಳೆಯೋದು ಅಷ್ಟೊಂದು ಸಮಂಜಸ ಅಲ್ಲ. ಹಾಗಾಗಿ ಇಂತ ಒಂದು ಬೆಳೆಯನ್ನ ಆಯ್ಕೆ ಮಾಡಿಕೊಂಡು ಕೃಷಿ ಜೊತೆಗೆ ಅರಣ್ಯವನ್ನ ಅಳವಡಿಕೊಂಡು ಮಾಡ್ಕೊಳ್ಳೋದು ಒಳ್ಳೇದಲ್ಲ? ಇದು ಬಹಳ ಒಳ್ಳೇದು. ಕಾರಣ ಹೆಚ್ಚಿನ ರೈತರು ಬದುಗಳು ಕೆಲವೊಂದು ಭೂಮಿ ಹಾಗೆ ಬಿಟ್ಟಿರೋದು ಏನು ಬೆಳೆಯದಂಗೆ. ಇಂತ ಜಮೀನು ನಮ್ಮ ದೇಶದಲ್ಲಿ ಬಹಳ ಇದೆ. ರೈತರು ಇಂತ ಈ ಏನು ನಾವು ಹೆಬ್ಬೆ ಹೇಳ್ತೀವಿ, ಈ ಹೆಬ್ಬೆವನ್ನ ಅಂತ ಪ್ರದೇಶದಲ್ಲಿ ಹಾಕೋದ್ರಿಂದ ಆ ಭೂಮಿಯನ್ನು ನಾವು ಬೆಳೆಸಿದಂಗೆ ಆಗತ್ತೆ, ರೈತರ ಆರ್ಥಿಕ ಮಟ್ಟವನ್ನು ಸಹ ಸುಧಾರಿಸಿದಂಗೆ ಆಗ್ತದೆ. ಹಾಗಾಗಿ ಆ ಸೊಪ್ಪು ಅದು ಬಂತು ಅಂತೇಳಿದ್ರೆ ಗೊಬ್ಬರನ ಮಾಡ್ಬೇಕು, ಗೊಬ್ಬರನು ಮಾಡ್ಲೇಬೇಕು. ಔಷಧ ಕೊನೆಗೆ ನಾವು ಈ ಬರೀ ಎಲೆನೆ ತಗೊಂಡು ಗೊಬ್ಬರ ಮಾಡಿದ್ರೆ ಅದರಂದು ಸಾಕಷ್ಟು ಗೊಬ್ಬರ ಆಗ್ತದೆ. ಒಂದು ಮರದಲ್ಲಿ ಏನಿಲ್ಲ ಅಂದ್ರೆ ಒಂದು 3-5 ಟ್ರ್ಯಾಕ್ಟರ್ ಲೋಡ್ ಅಷ್ಟು ನಮಗೆ ಬರೀ ಸೊಪ್ಪು ಸಿಗ್ತದೆ. ಆ ಸೊಪ್ಪಿನಿಂದಲೇ ಸಾಕಷ್ಟು ನಾವು ಹಸಿರೆಲೆ ಗೊಬ್ಬರ ಮಾಡಬಹುದು. ಬೆಳವಣಿಗೆ ಹಂತದೊಳಗೆ ಸವರುದು ಹಂಗೇನಾದ್ರು ಪ್ರಪ್ರಥಮವಾಗಿ ನಾವು ಇದನ್ನ ಸ್ವಲ್ಪ ನೇರವಾಗಿ ಬೆಳಿಗ್ಗೆ ಬಿಡಬೇಕು. ಹಾಗಾಗಿ ಕೆಳಗಿರ್ತಕ್ಕಂಥ ಬ್ರಾಂಚ್ ಗಳನ್ನ ನಾವು ತೆಗಿಬೇಕಾಗ್ತದೆ. ಪ್ರತಿ ವರ್ಷ ಮಾಡಬೇಕು ಅದನ್ನ? ಇದು ಹೂ ಬಿಡುದು ಹಣ್ಣು ಬಿಡುದು ಹಂಗೇನ ಆಗತ್ತ? ಇದು ಹೂ ಬಿಡ್ತದೆ, ಇದರ ಹೂ ಬಿಟ್ಟು ಕಾಯಿ ಆಗ್ತದೆ. ಕಾಯಿ ಬಲ್ತಾದ್ಮೇಲೆ ಅದರಿಂದಲೇ ನಾವು ಬೀಜ ಮೊಳಕೆ ಮಾಡ್ಕೊಂಡು ಸಸಿಗಳನ್ನ ಮಾಡ್ತೀವಿ. ಇದರ ಬೀಜ ಮೊಳಕೆ ಪ್ರಮಾಣ ಸುಮಾರು ಚಲೋ ಇದೆ. ಹಾಗಾಗಿ ಇದನ್ನ ನಾವು ಹೆಚ್ಚಿನ ಭಾಗ ಬಯಲು ಪ್ರದೇಶಗಳಲ್ಲಿ ಅಥವಾ ಮಲೆನಾಡಲ್ಲಿ ಆದ್ರೂ ಖಾಲಿ ಇರ್ತಕ್ಕಂಥ ಜಮೀನಲ್ಲಿ ಈ ಮರವನ್ನು ಹಾಕೋದ್ರಿಂದ ರೈತ 15-20 ವರ್ಷ ಕಾಯೋ ಬದಲಿ 5-6 ವರ್ಷದಲ್ಲಿ ಸಾಕಷ್ಟು ಆರ್ಥಿಕ ಲಾಭವನ್ನ ಪಡೆಯಬಹುದು. ಒಟ್ಟಾರೆ ಇಂತಹ ಒಂದು ಹೆಬ್ಬೇವಿನ ಗಿಡ ಬಹಳ ಕುತೂಹಲಕಾರಿ ಹೊಸ ಬೆಳೆ ಇದು, ಅರಣ್ಯ ಬೆಳೆ. ವೇಗವಾಗಿ ಬೆಳೆಯೋದ್ರಿಂದ ರೈತರು ಆಸಕ್ತಿ ವಹಿಸಿ ಇಂಥ ಒಂದು ಹೆಬ್ಬೇವನ್ನ ಬೆಳೀತಾ ಇದ್ದಾರೆ. ಹಾಗಾಗಿ ಇಷ್ಟು ಹೆಬ್ಬೇವಿನ ಕುರಿತು ಮಾಹಿತಿ ಕೊಟ್ಟಂತ ಡಾಕ್ಟರ್ ಎಚ್ ಶಿವಣ್ಣ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೆಬ್ಬೇವು ಕೃಷಿ ಕುರಿತು ಡಾಕ್ಟರ್ ಎಚ್ ಶಿವಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಸಮಯ 7:20 ಈಗ ಪ್ರಾಯೋಜಿತ ಕಾರ್ಯಕ್ರಮ ಸಂಬಾಳಿಸುತ್ತಾ ಸಾಗೋಣ. ಬಾಳಪಥದಲ್ಲಿ ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಭಾರತ ಸರ್ಕಾರ. ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ, ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ. ನಮಸ್ಕಾರ ಗೆಳೆಯರೇ, ನಮ್ಮ ಈ ಜನಪ್ರಿಯ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಗೆಳೆಯರೇ, ನಶಾದಂತಹ ಪಿಡುಗಿನ ನಿರ್ಮೂಲಕ್ಕಾಗಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಒಂದು ಕಡೆಯಿಂದ ನಶಾ ಮುಕ್ತ ಅಭಿಯಾನ ನಡೆಸುತ್ತಿದೆ, ಅದೇ ಇನ್ನೊಂದೆಡೆ ಭಿಕ್ಷಾವೃತ್ತಿ ನಿರ್ಮೂಲಕ್ಕಾಗಿ ಈ ವಿಭಾಗವು ಸಂಪೂರ್ಣವಾಗಿ ಜಾಗೃತವಾಗಿದೆ. ಗೆಳೆಯರೇ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ವಸತಿ ಶಾಲೆ, ಹಾಸ್ಟೆಲ್ ಮತ್ತು ಈ ವರ್ಗದ ಜಾಣ ಮಕ್ಕಳಿಗಾಗಿ ಸ್ಕಾಲರ್ಶಿಪ್ ಮಾತ್ರವಲ್ಲ ಕೌಶಲ್ಯ ತರಬೇತಿ, ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯವನ್ನು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಒದಗಿಸುತ್ತಿದೆ. ವರಿಷ್ಠ ನಾಗರಿಕರ ಜೀವನೋಪಾಯ, ಆರೈಕೆ, ಸುಖ ಸೌಲಭ್ಯ ಹಾಗೂ ಅವರ ಚಿಕಿತ್ಸೆಯ ಜವಾಬ್ದಾರಿಯನ್ನು ಕಾನೂನಿನ ಅಡಿಯಲ್ಲಿ ತಂದು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಬಹಳ ಶ್ಲಾಘನೀಯ ಕೆಲಸ ಮಾಡುತ್ತಿದೆ. ಟ್ರಾನ್ಸ್ಜೆಂಡರ್ ಸಮಾಜದಲ್ಲಿ ಸಾಮಾನ್ಯವಾಗಿ ದುರ್ವ್ಯವಹಾರ ಮತ್ತು ಭೇದ ಭಾವಕ್ಕೆ ಒಳಗಾಗುತ್ತಾರೆ. ಶಿಕ್ಷಣದ ಕೊರತೆ, ನಿರುದ್ಯೋಗ, ಆರ್ಥಿಕ ಅಸುರಕ್ಷತೆ ಮತ್ತು ಚಿಕಿತ್ಸಾ ಸೌಲಭ್ಯಗಳ ಕೊರತೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಗೆಳೆಯರೇ, ಟ್ರಾನ್ಸ್ಜೆಂಡರ್ ವ್ಯಕ್ತಿ ಅಂತಂದ್ರೆ ಜನ್ಮತಃ ಇದ್ದ ಲಿಂಗಕ್ಕೆ ವಿರುದ್ಧವಾಗಿ ಜೀವನ ನಡೆಸುವವರು. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆ ಒಬ್ಬಳು ತಾನು ಪುರುಷನಂತೆ ಹಾಗೂ ಪುರುಷ ಮಹಿಳೆ ಎಂದು ಭಾವಿಸಬಹುದು. ಆದರೆ ಟ್ರಾನ್ಸ್ಜೆಂಡರ್ಸ್ ಸಾಮಾಜಿಕ ಭೇದ ಭಾವ, ಅವಹೇಳನ ಮತ್ತು ಅಪಮಾನದಿಂದ ಪಾರಾಗಲು ಭಾರತ ಸರ್ಕಾರ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019 ಅನ್ನು ಜಾರಿಗೆ ತಂದಿದೆ. ಈ ಪ್ರಗತಿಶೀಲ ಕಾನೂನು ಟ್ರಾನ್ಸ್ಜೆಂಡರ್ಸ್ಗೆ ಈಗ ಶಿಕ್ಷಣ, ಆರ್ಥಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಜೀವನದಲ್ಲಿ ತಮ್ಮ ಅಸ್ತಿತ್ವ ಸ್ಥಾಪಿಸುವ ಅಧಿಕಾರ ನೀಡಿದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ನಮ್ಮ ಈ ಪ್ರೋಗ್ರಾಂ ಇದೇ ಸಂದೇಶವನ್ನು ನೀಡುತ್ತಿದೆ. ಇಂದಿನ ಕಥೆಯ ವಿಷಯ ಅಪ್ಕಮಿಂಗ್ ಸ್ಟಾರ್. ರಾತ್ರಿ ಗಂಟೆ ಎರಡಾಯ್ತು, ಗೌರವ್ ಇನ್ನು ಯಾಕೆ ಬಂದಿಲ್ಲ? ಬರ್ತಾನೆ ಬಿಡಿ, ನನ್ ಮಗ ಒಬ್ಬ ಪ್ರಸಿದ್ಧ ಮತ್ತೆ ಹ್ಯಾಂಡ್ಸಮ್ ಮಾಡೆಲ್. ಶೂಟಿಂಗ್ ನಂತರ ಇವತ್ತವನಿಗೆ ಚೋಪ್ರಾ ಅವರಲ್ಲಿ ಮೀಟಿಂಗ್ಸ್ ಇತ್ತು. ಚೋಪ್ರಾ ಅವರ ಪ್ರೊಡಕ್ಷನ್ ಹೌಸ್ ಇವನನ್ನ ಮೆಗಾ ಸೀರಿಯಲ್ ನಲ್ಲಿ ಹೀರೋ ಮಾಡುತ್ತಂತೆ. ಓ, ಇದು ಬಹಳ ಒಳ್ಳೆ ವಿಚಾರ. ಆ ಸೀರಿಯಲ್ ನಂತರ ನೋಡು ನಿನ್ನ ಮಗನ ಅಸಲಿ ಪಾಪ್ಯುಲಾರಿಟಿ ಏನು ಅಂತ ನಿನಗೆ ತಿಳಿಯತ್ತೆ. ಹೀಸ್ ಎ ಅಪ್ಕಮಿಂಗ್ ಸ್ಟಾರ್. ಆದ್ರೆ ಗೌರವ ಅವರಿಗೆ ಬೇಡ ಅಂದಂತೆ. ಅವರಿವತ್ತು ಮತ್ತೆ ಗೌರವನನ್ನ ಕರೆದಿದ್ದಾರೆ. ಬೇಡ ಅಂದನ? ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸಿಗೂ ಬೇಡ ಅಂದನ ಗೌರವ್? ಚೋಪ್ರಾರಂತಹ ದೊಡ್ಡ ಪ್ರೊಡ್ಯೂಸರ್ಗೆ ಒಪ್ಪದಿರುವಷ್ಟು ದೊಡ್ಡ ವ್ಯಕ್ತಿ ಆಗೋದ್ನ ಇವನು? ಗೌರವ್ ಬಂದಾಗ ನೀವೇ ಮಾತಾಡಿ ಅವನ ಜೊತೆ. ಬಹುಶಃ ಗೌರವ್ ಬಂದ ಅಂತ ಕಾಣುತ್ತೆ. ಹಾಯ್ ಡ್ಯಾಡ್, ಹೇಗಿದ್ದೀರಿ? ಐ ಆಮ್ ಫೈನ್. ಆದ್ರೆ ನೀನ್ ಇದೇನ್ ಮಾಡಿದೆ? ಚೋಪ್ರಾ ಅವರ ಆಫರ್ ಅನ್ನ ನಾನು ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ತಿಳಿಬೇಕಾಗಿದೆಯಲ್ಲ ನಿಮ್ಗೆ? ಹೌದು, ಅಂತಹ ಚಾನ್ಸ್ ಜೀವನದಲ್ಲಿ ಒಂದೇ ಬಾರಿ ಬರೋದು. ಅಪ್ಪ, ನಾನ್ ಮಾಡಲ್ಲ ಲವರ್ ಬಾಯ್ ರೋಲ್ಸ್. ಏನ್ ಬೇಕಾದ್ರೂ ಮಾಡ್ಕೋ, ಕರಿಯರ್ ನಿಂದು ನಂದಲ್ಲ. ರಿಮಾ, ಇವತ್ತಿ ನಾನ್ ನ್ಯೂಸ್ ಪೇಪರ್ ನೋಡಿದ್ಯಾ? ಏನಿದೆ ಸುದ್ದಿ? ಹಾ ಹಾ, ನಿನ್ನೆ ರಾತ್ರಿ ನ್ಯೂಸ್ ಚಾನೆಲ್ಸ್ ನಲ್ಲೂ ಬಂದಿತ್ತು ಈ ಸುದ್ದಿ. ಗೌರವ್ ಕಪೂರ್ ನಿಂದ ಚೋಪ್ರಾ ಪ್ರೊಡಕ್ಷನ್ ನ ಮೆಗಾ ಸೀರಿಯಲ್ ನ ಆಫರ್ಗೆ ನಕಾರ. ಇವನು ತಿರಸ್ಕರಿಸಿದ್ದು ಚೋಪ್ರಾ ಅವರ ಆಫರ್ ಅಲ್ಲ, ತನ್ನ ಭವಿಷ್ಯವನ್ನ ಹಾಳು ಮಾಡ್ಕೊಂಡ ಇವನು. ನೋಡು ಮತ್ತೇನ್ ಬರ್ಕೊಂಡಿದೆ. ಏನು? ಗೌರವ್ ಕಪೂರ್ ತಗೊಂಡಿದ್ದಾರೆ ಬ್ರೇಕ್, ಇನ್ನು 6 ತಿಂಗಳ ನಂತರ ಬರಲಿದ್ದಾರೆ ಒಂದು ಹೊಸ ಅವತಾರದಲ್ಲಿ. ಬಹುಶಃ ಅವನಿಗೆ ಲವರ್ ಬಾಯ್ ಇಮೇಜ್ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಮೊದ್ಲು ಜಿಮ್ ಜಾಯಿನ್ ಮಾಡಿ ಮತ್ತೆ ತನ್ನಂತಾನು ರೀಲಾಂಚ್ ಮಾಡ್ತಿರ್ಬೇಕು. ಮರ್ತ್ಬೇಡು, ಇನ್ನು ಯಾವ ರೀಲಾಂಚ್ ಕೂಡ ಆಗೋದಿಲ್ಲ. ಗುಡ್ ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್. ಈಗ ನೀನು ಮಾತಾಡೋದಕ್ಕೆ ಕಂಫರ್ಟೇಬಲ್ ಆಗಿದ್ಯಾ? ಓ ಶೂರ್ ಡ್ಯಾಡಿ. ಏನಿದೆಲ್ಲ, ನಿನ್ನ ಕರಿಯರ್ ನ ಯಾಕೆ ಹಾಳು ಮಾಡ್ಕೊಂಡಿದ್ದಿ, ಮತ್ತೆ 6 ತಿಂಗಳ ಬ್ರೇಕ್, ಅದೇನ್ ಏನ್ ಕತೆ ಅದು? ಏನಾದ್ರೂ ಗರ್ಲ್ ಫ್ರೆಂಡ್ ನ ಹಿಂದೆ ಬಿದ್ದಿಲ್ಲಲ್ಲ? ಇಷ್ಟೆಲ್ಲ ಪ್ರಶ್ನೆ ಒಂದೇ ಬಾರಿಗೆ ಯಾಕಪ್ಪ? ನನಗೆ ಯಾವ ಗರ್ಲ್ ಫ್ರೆಂಡ್ ಕೂಡ ಇಲ್ಲ, ಆದ್ರೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ನನ್ನ ಇನ್ನುಳಿದ ಲೈಫ್ ಅವನ ಜೊತೆಗೆ ಕಳಿಯೋದು ನಾನು. ವಾಟ್, ಏನಂತಿದ್ದೀ? ಆರ್ ಯು ಓಕೆ? ಯೆಸ್ ಮಾಮ್, ಐ ಆಮ್ ಓಕೆ. ಬಟ್ ಮೆನಿ ಟೈಮ್ಸ್ ಇನ್ ಮೈ ಲೈಫ್ ಐ ರಿಯಲೈಸ್ಡ್ ಏನಂದ್ರೆ, ನಾನು ಒಳಗಿಂದ ಒಬ್ಬ ಗಂಡಸಲ್ಲ, ಒಬ್ಬಕ್ಕೆ ಹೆಂಗಸು ಅಂತ. ಮಾಮ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಪ್ಲೀಸ್. ಹಾಗಾಗಿ ನೀನು ಚೋಪ್ರಾ ಅವರ ಆಫರ್ ಬೇಡ ಅಂದಿದ್ದು? ಯೆಸ್ ಡ್ಯಾಡ್. ನಾನು ಈ ಡ್ಯುವಲ್ ಲೈಫ್ ಬದುಕಕ್ಕಾಗಲ್ಲ. ನನ್ನ ಲೈಫ್ ಅನ್ನ ನನ್ನ ರಿಯಲ್ ಐಡೆಂಟಿಟಿ ಜೊತೆ ನಾನು ಜೀವಿಸ್ತೀನಿ. ನಾನು ಗೌರವ್ ಕಪೂರ್ ಅಲ್ಲ, ಗರಿಮಾ ಕಪೂರ್ ಆಗಿ ಜೀವಿಸ್ತೀನಿ. ಇದರಿಂದ ಸೊಸೈಟಿಯಲ್ಲಿ ಬಹಳ ಕೆಟ್ಟ ಹೆಸರು ಬರಬಹುದು ನಮಗೆ. ಡ್ಯಾಡ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಆದ್ರೆ ಈಗ ಭಾರತ ಸರ್ಕಾರ ದ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019 ಅನ್ನು ಜಾರಿಗೆ ತಂದಿದೆ. ಈ ಆಕ್ಟ್ ನ ಪ್ರಯೋಜನ ಏನಿದೆ? ಎಲ್ಲಕ್ಕಿಂತ ದೊಡ್ಡ ಪ್ರಯೋಜನ ಅಂದ್ರೆ ಈ ಆಕ್ಟ್ ನಮಗೆ ನಮ್ಮ ರಿಯಲ್ ಐಡೆಂಟಿಟಿಯಲ್ಲಿ ಬದುಕುವ ರೈಟ್ಸ್ ಕೊಡುತ್ತೆ. ಈಗ ಟ್ರಾನ್ಸ್ಜೆಂಡರ್ ತಮ್ಮ ಎಜುಕೇಶನ್ ಮತ್ತು ಟ್ಯಾಲೆಂಟ್ ಇಂದ ಎಲ್ಲಿ ಬೇಕಾದ್ರೂ ಜಾಬ್ ಪಡಿಬಹುದು, ಯಾವ ಫೀಲ್ಡ್ಗೂ ಹೋಗ್ಬಹುದು. ಆದ್ರೆ ಟ್ರಾಲರ್ಸ್? ಅಮ್ಮ, ಯಾರೇ ಆದ್ರೂ ನಮ್ಮನ್ನು ಟ್ರೌಲ್ ಮಾಡಿದ್ರೆ ನೇರವಾಗಿ ಜೈಲ್ಗೆ ಹೋಗ್ತಾರೆ. ಅಂತ ಪ್ರೊವಿಷನ್ ಇದೆ ಈ ಆಕ್ಟ್ ನಲ್ಲಿ. ಆದ್ರೆ ನಿನ್ನ ಎಜುಕೇಟೆಡ್ ಅಲ್ಲದವರು ಹೈಯರ್ ಮಿಡ್ಲ್ ಕ್ಲಾಸ್ ನಲ್ಲಿ ಇರುವಂತಹ ಜನರಿಗೆ ಅಂತವರಿಗೂ ಈ ಆಕ್ಟ್ ನಲ್ಲಿ ಏನಾದರೂ ಪ್ರಯೋಜನ ಇದೆಯಾ? ಖಂಡಿತ ಇದೆ ಡ್ಯಾಡ್. ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಟ್ರಾನ್ಸ್ಜೆಂಡರ್ ಗಾಗಿ ಗರಿಮಾ ಗೃಹ ಪರಿಯೋಜನೆ ಪ್ರಾರಂಭಿಸಿದೆ. ಈ ಗರಿಮಾ ಗೃಹಗಳಲ್ಲಿ ಟ್ರಾನ್ಸ್ಜೆಂಡರ್ಸ್ ಗೆ ವಸತಿ, ಊಟ, ಔಷಧ, ಲೈಬ್ರರಿ ಮತ್ತು ಮನೋರಂಜನೆಯ ಫೆಸಿಲಿಟೀಸ್ ಇವೆ. ಜೊತೆಗೆ ಫಿಸಿಕಲ್ ಫಿಟ್ನೆಸ್, ಕಾನೂನು ಸಹಾಯ, ಜೆಂಡರ್ ಟ್ರಾನ್ಸ್ಫಾರ್ಮೇಶನ್ ಗಾಗಿ ಗೈಡೆನ್ಸ್ ಇವೆಲ್ಲ ಉಚಿತವಾಗಿ ಸಿಗ್ತವೆ. ಸಾಫ್ಟ್ ಸ್ಕಿಲ್ಸ್ ಅನ್ನ ಅಂದ್ರೆ ಡಾನ್ಸ್, ಯೋಗ, ಕಂಪ್ಯೂಟರ್ ಆಪರೇಟರ್ ನ ಕೋರ್ಸ್, ಈ ಟ್ರೈನಿಂಗ್ ಎಲ್ಲ ಉಚಿತವಾಗಿ ಸಿಗುತ್ತೆ. ಗೆಳೆಯರೆ, ನವೆಂಬರ್ 2020 ಟ್ರಾನ್ಸ್ಜೆಂಡರ್ಸ್ ಗಾಗಿ ಗುಜರಾತಿನ ವಡೋದರಾ ನಗರದಲ್ಲಿ ಮೊದಲ ಗರಿಮಾ ಗೃಹವನ್ನ ಅಂದರೆ ಎ ಶೆಲ್ಟರ್ ಹೋಮ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಅನ್ನು ಉದ್ಘಾಟಿಸಲಾಯಿತು. ಗುಜರಾತಿನ ವಡೋದರಾ ಮಾತ್ರವಲ್ಲದೆ ದೆಹಲಿ, ಒಡಿಶಾ, ತಮಿಳುನಾಡು, ಬಿಹಾರ, ಮಹಾರಾಷ್ಟ್ರ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಕೂಡ ಇಂತಹ ಗರಿಮಾ ಗೃಹಗಳನ್ನು ಸ್ಥಾಪಿಸಲಾಗಿದೆ. ಗೆಳೆಯರೆ, ಈಗ ಸಮಯ ಸ್ವಲ್ಪ ಮನೋರಂಜನೆಗಾಗಿ ಕೇಳಿ ಈ ಹಾಡು. ಹೋಗ್ತಾನೆ ಕಪ್ಪು ಕಪ್ಪಾಗಿದ್ರೆ ಒಬ್ಬ ತಪ್ಪು ತಪ್ಪಾಗಿ ನೋಡ್ತಾನೆ. ಕಪ್ಪು ಅಲ್ಲ ಬೆಳಕು ಅಲ್ಲ ರಂಗಿನ ಹಂಗು ನಿಮಗಿಲ್ಲ. ರೀ, ಕೇಳಿದ್ರಾ, ನೋಡಿದ್ರಾ ಈ ಬ್ರೇಕಿಂಗ್ ನ್ಯೂಸ್? ಏನ್ ನ್ಯೂಸ್ ಅದು? ಚೋಪ್ರಾ ಸಾಹೇಬ್ರು ನಮ್ಮ ಗರಿಮಾಳನ್ನ ತಮ್ಮ ಮೆಗಾ ಸೀರಿಯಲ್ ನಲ್ಲಿ ಆಸ್ ಎ ಹೀರೋಯಿನ್ ಕಾಸ್ಟ್ ಮಾಡಿದ್ದಾರೆ. ಚೋಪ್ರಾ ಸಾಹೇಬ್ರು ಅಂತಿದ್ದಾರೆ, ಗರಿಮಾ ಇಸ್ ಎ ಸ್ಟನ್ನಿಂಗ್ ಬ್ಯೂಟಿ. ಹೌದ್ರಿ ಮಾ, ಈಗ ಟ್ಯಾಲೆಂಟ್ ಮತ್ತು ಪರ್ಫಾರ್ಮೆನ್ಸ್ ಗೆ ಬೆಲೆ ಇದೆ. ನಮ್ಮ ಗರಿಮಾಳ ಪಾಪ್ಯುಲಾರಿಟಿ ನೋಡ್ತಾ ಇರು. ಈ ಸೀರಿಯಲ್ ನಂತರ ನೋ ಡೌಟ್ ಶೀ ಇಸ್ ಎ ಅಪ್ಕಮಿಂಗ್ ಸ್ಟಾರ್. ಗೆಳೆಯರಿ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮದು ಏನಾದರೂ ಸಲಹೆಗಳಿದ್ದರೆ ಅಥವಾ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಬೇಕಾದರೆ ನೀವು ನಮಗೆ ಪತ್ರ ಬರೀಬಹುದು. ನಮ್ಮ ವಿಳಾಸ ಜಾಯಿಂಟ್ ಸೆಕ್ರೆಟರಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 110001. ಗೆಳೆಯರೆ, ಈಗ ಸಮಯ ಇಂದಿನ ಕತೆ ಆಧಾರಿತ ಒಂದು ಪ್ರಶ್ನೆ ಕೇಳುವುದಕ್ಕಾಗಿ. ಸರಿ ಉತ್ತರ ಕಳಿಸಿ ನೀವು ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನ. ಈಗ ಕೇಳಿ ಇಂದಿನ ಪ್ರಶ್ನೆ. ಗೌರವ್ ಚೋಪ್ರಾ ಅವರ ಮೆಗಾ ಸೀರಿಯಲ್ ನಲ್ಲಿ ಹೀರೋದ ರೋಲ್ ಮಾಡಲು ನಿರಾಕರಿಸಿದ್ದನೆ? ಪ್ರಶ್ನೆ ಮತ್ತೊಮ್ಮೆ ಕೇಳಿ. ಗೌರವ್ ಚೋಪ್ರಾ ಅವರ ಮೆಗಾ ಸೀರಿಯಲ್ ನಲ್ಲಿ ಹೀರೋದ ರೋಲ್ ಮಾಡಲು ನಿರಾಕರಿಸಿದ್ದನೆ? ನಮ್ಮ ವಿಳಾಸ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 41, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ವಿಳಾಸವನ್ನ ಮತ್ತೊಮ್ಮೆ ಕೇಳಿ. ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 41, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 110085. ಗೆಳೆಯರೆ, ನೀವು ಉತ್ತರವನ್ನು ಇಮೇಲ್ ಮೂಲಕವೂ ನಮಗೆ ಕಳುಹಿಸಬಹುದು. ನಮ್ಮ ಇಮೇಲ್ ವಿಳಾಸ mosjsrp@gmail.com. ಇಮೇಲ್ ನಲ್ಲಿ ಎಪಿಸೋಡ್ ನಂಬರ್ ಅಗತ್ಯವಾಗಿ ಬರೆಯಿರಿ. ಹೌದು, ನಮ್ಮ ಇಮೇಲ್ ಐಡಿ ಬರ್ಕೊಳ್ಳಿ, mosjsrp@gmail.com. ಸರಿಯಾದ ಉತ್ತರ ನೀಡಿದವರಿಗೆ ಲಕ್ಕಿ ಡ್ರಾದ ಮೂಲಕ ಸಿಗಲಿದೆ 200 ರೂಪಾಯಿಗಳ ಬಹುಮಾನ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ಸರಿಗಳೇರಿ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ ಪ್ರಸಾರವಾಯಿತು. ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಮಹಿಳಾ ಸಶಕ್ತೀಕರಣ ಇಲಾಖೆ, ಭಾರತ ಸರ್ಕಾರ.